ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೇಳುಗರ ಪ್ರಶ್ನೆಗಳಿಗೆ ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಷಯಕ್ಕೆ ಉತ್ತರಿಸಿದವರು ಜಲಾನಯನ ಅಭಿವೃದ್ಧಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಜಯಸ್ವಾಮಿ ಜಿಎಸ್ ರವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ, ತಾಂತ್ರಿಕ ನೆರವು ಜಿ ರಘುನಾಥ್, ಎನ್ ಮುನಿರಾಜು, ಸಿ ನಾರಾಯಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ. ಸಮಯ 7:23. ನಿಧನ ಸುದ್ದಿ. ಕಾನೂರು ಗ್ರಾಮ ಕರಳಾನ ಚೊಟ್ಟೆಕ್ಮಡ ಪೌತಿ ಮುತ್ತಣ್ಣ ಅಂಗಡ ಮೋವ ಸುಬ್ಬಯ್ಯ ಚುಬ್ರ ಅಂಗ ಇಂದು ಪಲಕ ಮರಣಪಟ್ಟಿತ್ತು. ಚೊಟ್ಟೆಕ್ಮಡ ರಾಜೀವ್ ರಜನಿ ಅಂಗಡ ಪಪ್ಪ 93 ಬೈತ್ರ ಸುಬ್ಬಯ್ಯ ಚುಬ್ರು ಅಂಗಡ ಆಕಿರಿ ಕಾರ್ಯ ನಾಳೆ ಪುಲಕ 10 ಒಳ್ಳು ಒಕ್ಕ ತೂಂಟುಗಳತ್ತು ನಡಪ. ಅಮ್ಮತ್ತಿ ಕಾವಾಡಿ ಕಾರಳಾನ ನೆಲಮಕ್ಕಡ ಕೆ ಚಿನ್ನಪ್ಪ ಅರಸು ಅಂಗ ಇಂದು ಮರಣಪಟ್ಟಿತ್ತು. ಒಳವದು ಬೈತ್ರ ನೆಲಮಕ್ಕಡ ಕೆ ಚಿನ್ನಪ್ಪ ಅರಸು ಅಂಗಡ ಆಕಿರಿ ಕಾರ್ಯ ನಾಳೆ ಮಚ್ಚಣ ಒಕ್ಕ ತೂಟುಗಳತ್ತು ನಡಪ ಅಂದು ಒಕ್ಕಕರ ಅರ್ಚಿಟ್ಟಿತ್ತು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ನಡೆದು ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ ಕೊಡಗು ಜಿಲ್ಲೆನ 64 ಮಾರ್ಗಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳ ಸಂಚಾರಕ್ಕೆ ಲೈಸೆನ್ಸ್ ಕೊಡುವ ಸಂಬಂಧ ಏನಾದರೂ ತಕರಾರುಗಳಿದ್ದರೆ ಮಾಹಿತಿನ ಖಾಸಗಿ ಬಸ್ ಮಾಲೀಕರು ಕೊಡಕು, ಖಾಸಗಿ ಬಸ್ಸುಗಳ ಓಡಾಟಕ್ಕೆ ಯಾವ ಥರದ ತಾಪತ್ರಯ ಆದಾಯತೆ ಹೇಳುವ ಸರಿಯಾದ ಮಾಹಿತಿನ ಕೊಡಕು, ಸಾರಿಗೆ ಸಂಪರ್ಕಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರಿಗೆ ಸಹಕಾರ ಕೊಡೋದು ತುಂಬ ಮುಖ್ಯ, ಎಲ್ಲವೂ ಸಹಕಾರ ಭಾವನೆ ನಡ್ಕೊಳಕು, ಬಸ್ಸುಗಳ ಸಂಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ನಿಯಮಗಳ ಪಾಲಿಸೋಕ್ಕೂ ಸಾರ್ವಜನಿಕರು ಮಕ್ಕಳ ಹಿಂಗೆ ಎಲ್ಲವಕ್ಕೂ ಅನುಕೂಲ ಆಗುತ್ತ ಜಿಲ್ಲಾಧಿಕಾರಿಗಳು ಹೇಳ್ದು. ಖಾಸಗಿ ಬಸ್ಸುಗಳ ಮಾಲೀಕರ ಸಂಘದ ಅಧ್ಯಕ್ಷ ರಮೇಶ್ ಜೋಯಪ್ಪ ಮಾತಾಡಿ ಕೊರೋನಾ ಕಾಯಿಲೆ ಬಂದ ಮೇಲೆ ಖಾಸಗಿ ಬಸ್ಸುಗ ನಷ್ಟಲ್ಲಿ ಓಡ್ತಾವಳೋ, ಆದ್ದರಿಂದ ಖಾಸಗಿ ಬಸ್ಸುಗಳ ಸಂಚಾರಕ್ಕೆ ಜಾಸ್ತಿ ನಿಗಾ ಕೊಡಕುತ್ತ ಹೇಳ್ದು. ಸಭೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜಾಚಾರವು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮದ ಪ್ರಯುಕ್ತ ಮಡಿಕೇರಿ ಆಕಾಶವಾಣಿ ಕಚೇರಿಯಲ್ಲಿ 18 ಸ್ವಚ್ಛತಾ ಪ್ರತಿಜ್ಞಾನ ಸ್ವೀಕಾರ ಮಾಡಿದವು. ಅಲ್ಲಿಂದ ಕಚೇರಿನ ಅಂಗಳಲ್ಲಿ ಮನರ ಕೆಲಸ ಮಾಡಿದವು. ಇಂದು ತಾಯಿಯ ಹೆಸರಲ್ಲಿ ಒಂದು ಮರ ಕಾರ್ಯಕ್ರಮದಡಿಯಲ್ಲಿ ಗಿಡಗಳ ನೆಟ್ಟಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಕಡೆಯಿಂದ 2022-2023 ಸಾಲಿನ ಗೌರವ ಇನಾಮಿಗೆ ಅರ್ಜಿ ಕರೆದಳು. ಅರೆಭಾಷೆ ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಅಧ್ಯಯನ ಹಿಂಗೆ ಸುಮಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರು 10 ಅಕಾಡೆಮಿನ ಕಚೇರಿಗೆ ಸರಿಯಾದ ಮಾಹಿತಿಯೊಟ್ಟಿಗೆ ಅರ್ಜಿ ಹಾಕಕುತ್ತ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರು ತಿಳಿಸಿದಳು. ತಾಲೂಕು ದಸರಾ ಆಟೋಟಕ್ಕೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ. ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕ ವಿಟಿ ವಿಸ್ಮಯ್ ಅವರು ಚಾಲನೆ ಕೊಟ್ಟಳು. ಗ್ರೀನ್ಸ್ ಯುವಕ ಸಂಘ ಕಟ್ಟೆಮಾಡು, ಗ್ರಾಮ ಪಂಚಾಯಿತಿ ಮರಗೋಡು, ಆದರ್ಶ ಯುವತಿ ಮಂಡಳಿ ಕಟ್ಟೆಮಾಡು ಇವರ ಕೂಡು ಕೂಟಲಿ ಗಾಂಧಿ ಜಯಂತಿನ ಪ್ರಯುಕ್ತ ಮುಕ್ತ ಹಗ್ಗ ಎಳೆಯುವ ಪೈಪೋಟಿ ಮತ್ತು ಗ್ರಾಮಾಂತರ ಆಟೋಟಗ 2 ಕಟ್ಟೆಮಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಾಣಿಲಿ 9:30 ಏರ್ಪಾಡಾಟು. 2019 April 1 ಮುಂದೆ ರಾಜ್ಯದಲ್ಲಿ ನೋಂದಣಿಯಾದ ಗಾಡಿಗಳಿಗೆ ಹೊಸ ತಂತ್ರಜ್ಞಾನದ HSRP ನಂಬರ್ ಪ್ಲೇಟ್ನ ಹಾಕಿಕೆ ಮತ್ತೆ 2 ಮುಟ ಕಾಲಾವಕಾಶ ಸಿಕ್ಕಿಟ್ಟು. ಹೊಸ ನಂಬರ್ ಪ್ಲೇಟ್ಗಳ ಹಾಕಿಕೆ ಕೊಟ್ಟಿದ್ದ September 15 ಆಖಿರಿ ತಾರೀಕಿನ ಇನ್ನು ಮುಂದಕ್ಕೆ ಹಾಕೋಕುತ್ತ ಹಾಕಿದ್ದ ಅರ್ಜಿನ ವಿಚಾರಣೆ ಮಾಡಿದ ರಾಜ್ಯ ಉಚ್ಚ ನ್ಯಾಯಾಲಯ ಅರ್ಜಿ ವಿಚಾರಣೆನ November 20 ಮುಟ ಮುಂದಕ್ಕೆ ಹಾಕಿ ಅಂದಿನವರೆಗೆ ಈ ನಂಬರ್ ಪ್ಲೇಟ್ ಇಲ್ಲದ ಗಾಡಿಗಳಿಗೆ ಯಾವುದೇ ತರಹದ ದಂಡ ಹಾಕಿಕಾದುತ್ತ ಆದೇಶ ಹೊರಡಿಸಿಟ್ಟು. ಕೊಡಗು ಪ್ರೆಸ್ ಕ್ಲಬ್ನ ಆಡಳಿತ ಮಂಡಳಿನ ಪದಗ್ರಹಣ ಜಂಬರ ಇದೇ 22 ಬೆಳಿಗ್ಗೆ 10 ಮಡಿಕೇರಿ ಹತ್ತಿರದ ಕ್ಯಾಪಿಟಲ್ ವಿಲೇಜ್ನಲ್ಲಿ ಏರ್ಪಾಡಾಟು. ಮಡಿಕೇರಿ ಕರೆಂಟ್ ಉಪಕೇಂದ್ರದ ಹೊರಗೆ ಹೋಗುವ ರಾಜಾಸೀಟ್, ಗದ್ದಿಗೆ, ಮೇಕೇರಿ, ಕ್ವಾಟೆ, ಭಾಗಮಂಡಲ, ಬೋಯಿಕೇರಿ, ಸಂಪಾಜೆ, ಕುಂಡಾಮೇಸ್ತ್ರಿ, ಗಾಳಿಬೀಡು, ಓಂಕಾರೇಶ್ವರ, ಜಿಟಿ ರಸ್ತೆ, ಮಕ್ಕಂದೂರು ಹಂಗೆ ಕೆಎಸ್ಆರ್ಟಿಸಿ ಫೀಡರ್ಗಳಲ್ಲಿ ರಿಪೇರಿ ಕೆಲಸ ಇರೋದ್ರಿಂದ ನಾಳೆ ತಾರೀಕು 21ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ್ಟ ಮಡಿಕೇರಿ, ಭಾಗಮಂಡಲ, ಸಂಪಾಜೆ, ಹೆಬ್ಬೆಟ್ಟಗೇರಿ, ಕೆಬಾಡಗ, ತಾಳತ್ಮನೆ, ಬೆಟ್ಟಗೇರಿ, ಗಾಳಿಬೀಡು, ಚಿಟ್ಟಿಮಾನಿ, ಚೇರಂಬಾಣಿ, ಮಕ್ಕಂದೂರು, ಬೋಯಿಕೇರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದಲೈತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋ. ಪೊನ್ನಂಪೇಟೆ ಶ್ರೀ ರಾಮಕೃಷ್ಣ ಶಾರದಾಶ್ರಮಲ್ಲಿ ನಾಳೆ ಶನಿವಾರ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ್ಟ ಶ್ರೀ ರಾಮಕೃಷ್ಣ ಸೇವಾಶ್ರಮ ಆಸ್ಪತ್ರೆ ಪೊನ್ನಂಪೇಟೆರಿ ಪುಕ್ಸಟ್ಟೆ ಕೆಮ್ಮಿನ ತಪಾಸಣಾ ಶಿಬಿರ ಏರ್ಪಾಡಾಟು. ಅವಶ್ಯವಿರುವ ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡ್ಕೊಳಕ. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ಕಡೆಯಿಂದ 2022-23 ಹಂಗೆ 2023-24 ಸಾಲಿ ಸಂಘದ ಸದಸ್ಯರು ಮತ್ತೆ ಅವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಂಗೆ ಸನ್ಮಾನ ಮಾಡಿಕೆ ಅರ್ಜಿ ಕರೆದಳು. ಕಲೆ, ಸಾಹಿತ್ಯ, ಆಟೋಟಗ ಸೇರಿದಂಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರು ಸರಿಯಾದ ದಾಖಲಾತಿಗಳೊಟ್ಟಿಗೆ ಇದೇ ತಾರೀಕು 27ರೊಳಗೆ ಕೊಡಗು ಗೌಡ ಸಮಾಜದ ಕಚೇರಿಯಲ್ಲಿರುವ ಸಂಘದ ಕಚೇರಿಗೆ ಅರ್ಜಿ ಹಾಕಕೃತ ಸಂಘದ ಅಧ್ಯಕ್ಷ ಕೋರನ ಸಿ ವಿಶ್ವನಾಥವು ತಿಳಿಸಿದಳು. ಪೊಂಬಲ್ಚಾ ಕೂಟದ ಕಡೆಯಿಂದ ನಾಳೆ ಗೋಣಿಕೊಪ್ಪದ ಇಗ್ಗುತಪ್ಪ ಕೊಡವ ಸಂಘದ ಕಟ್ಟಡದಲ್ಲಿ ಹರದಾಸ ಅಪ್ಪ ನೆರವಂಡ ಅಪ್ಪಚ್ಚ ಕವಿಗಳ ಹುಟ್ಟಿದ ಹಬ್ಬದ ಬಾಬ್ತು ನಡೆಸಿಕೆ ಏರ್ಪಾಡಾಗಿದ್ದ ಸುಮಾರು ತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಂದಕ್ಕೆ ಹಾಕೊಳ್ಳೋ. ಮುಂದೆ ನಡೆಯುವ ಕಾರ್ಯಕ್ರಮದ ತಾರೀಕನ್ನ ಸದ್ಯಲೇ ತಿಳಿಸಿವೆ ಅಂತ ಸಂಘದ ಪ್ರಕಟಣೆ ತಿಳಿಸಿಟ್ಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಕೈಂಜ ಸೆಪ್ಟೆಂಬರ್ 4ಕ್ಕೆ 11 ಮರಣಪಟ್ಟ ಕಡಗದಾಳು ಗ್ರಾಮ ಹತ್ರ ಕೆಚ್ಚೆಟ್ಟಿನ ಲವ ಪಟ್ಟು ಐಂಡ ಮಾದಕಾರ್ಬಾರ್ನ ನಾಳೆ ಚಿನಿಯಾಚೆ ಪೋಲು 11:30 ಕಡಗದಾಳು ವಿಎಸ್ಎಸ್ಎನ್ ಬ್ಯಾಂಕ್ ಸಭಾಬಾಡಲು ನಡೆದೋಕ್ಕೆ ಏರ್ಪಾಡು ಮಾಡಿತು. ಊರು ಕೇರಿಕಾರ, ಒಕ್ಕಕಾರ, ಬೆಂದು ಚಂಗಾರಿಯ ಪಿಂಜ ಕಾಗದ ಎತ್ತವು. ಇದನ್ನೇ ಆಹ್ವಾನ ಗಾನ ಮಾಡಿ ಬಂದಿತ್ತು. ಸಾಕಾರ ತರನೊಂದು ಪೊಣ್ಣು ಬೋಜಮ್ಮ ಶಶಿ ಮೋವ ಮಣ್ಣಪ್ಪ ಮನು ಪಿಂಜ ಒಕ್ಕಕಾರ ಕಡಿತು. ಮರೋಡಿ ಯೂತ್ ಕ್ಲಬ್ ಕಂಡಂಗಾಲ ಇಂಗರ ಆದಲಿಲ್ಲ ತೆಂಗೆಪುಡಿ ನಮ್ಮಿನ ಇದೇ ಸೆಪ್ಟೆಂಬರ್ 4ಕ್ಕೆ ಇರುವ ತಂಡಾಂಗ ನಾರಾಚೆ ಕುಟ್ಟಂದಿ ಕೆಬಿ ಹೈಸ್ಕೂಲ್ ಪರಂಬಲು ಏರ್ಪಡುತ್ತಿದೆ. .22 ರೈಫಲ್, 12th ಬೋರ್, ಏರ್ ಗನ್, ಮುಟ್ಟೆಕ್ಕೆ ಬಿಡಬೇಕು. ಈ ಮುಂದು ವಿಭಾಗದ ಪೈಪೋಟಿ ನಡಪ. ಈ ಪೈಪೋಟಿಲಿ ದಾರ್ಮೋಣಿಕೆಯು ಕೂಡಿಯಾಡಲು. ಮುಂದು ವಿಭಾಗದ ಒಂದು ದಂಡು ಮೂರನೇ ಸ್ಥಾನದ ಗದ್ದೆಂಕ್ ಆಕರ್ಷಕ ನಗದು ಪಿಂಜ ಟ್ರೋಫಿ ಇಪ್ಪ ಭಾಗಚುಲೋಕ ಇರಾದೆ ಉಳ್ಳವು ಸಂಪರ್ಕಿಸಿರಿ. ನಂಬುಡ ಮಡ ಪವಿ ಪೂವಯ್ಯ 9746-32495 ಅಪ್ಪಂಡೇರಂಡ ದಿನು 9148978919. ನಂಬರ್ 2770 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬೆಟ್ಟಗೇರಿ. ಇದರ 2023-24 ಸಾಲಿನ ವಾರ್ಷಿಕ ಮಹಾಸಭೆ ಇದೇ ಸೆಪ್ಟೆಂಬರ್ 22ರಂದು ಭಾನುವಾರ ಪೂರ್ವಾಹ್ನ 10:30 ಬೆಟ್ಟಗೇರಿ ಉದಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ತಳೂರು ಎ ಕಿಶೋರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ. ಮರೋಡಿ ಯುವಕ ಸಂಘ ಕಂಡಂಗಾಲ ಇಂಗಡನೇಳತ್ ಬೊಡಿ ನಮ್ಮೆ ದಂಡ ಇರ್ತ 24 ದಂಡನೇ ಕಾಲತ್ರ ತೆಂಗೆ ಬುಡಿ ಪೈಪೋಟಿ ಇದೇ 20 ದಂಡ ನಾರಾಚೆ ಪೊಲಕ ಕುಟ್ಟಂದಿ ಕೆಬಿ ಹೈಸ್ಕೂಲ್ ಪರಂಬಲ್ ನಡಪ. ಈ ಕಾರ್ಬಾರಕ್ಕೆ ನಾಡ್ರ ಮಹಾಜನ ಏರು ಸಂಖ್ಯೆಯಲ್ಲಿ ಬರೋಣಂದು ಮರೋಡಿ ಯುವಕ ಸಂಘ ಬೈಂದಣಿತು. ಕೋಣಿಯೊಪ್ಪದ ಕಾಲ್ಸ್ ಮತ್ತು ಎನ್ಇಬಿ ಆಶ್ರಯದಲ್ಲಿ ಇದೇ ಸೆಪ್ಟೆಂಬರ್ 22ರಂದು ಮೂರನೇ ಆವೃತ್ತಿಯ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ಆಯೋಜಿಸಲಾಗಿದೆ. 21.1 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಕ್ಯಾಟಗರಿಯಲ್ಲಿ ಮ್ಯಾರಥಾನ್ ನಡೆಯಲಿದ್ದು ಸ್ಪರ್ಧೆಯ ವಿಜೇತರಿಗೆ ಫೆಡರಲ್ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ಆಕರ್ಷಕ ನಗದು ಬಹುಮಾನ ನೀಡಲಾಗುವುದು. Dear esteemed listeners, with the divine blessings of Paramapooja Jagatguru Padma Bhushana Puraskrita Shri Shri Shri Dr. Balagangadharanatha Mahaswamiji and under the guidance of our esteemed Chancellor, His Holiness Jagatguru Shri Shri Shri Dr. Nirmalanandanatha Mahaswamiji, Adi Chinchanagiri University is proud to announce that we have achieved NAC A+ status, a testament to our unwavering commitment to providing exceptional education and fostering a nurturing environment for our students. We have established ourselves as a trusted brand in academia. For the best education and the bright future of your children, let the first choice be Adi Chinchanagiri University, BG Nagara, Mandya District. Namma mundina karyakrama idiga. Akashavani, Madikeri. Suddhi Samachara. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದ್ಯನ್ರುಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ನಾಪೋಕ್ಲು ಶ್ರೀರಾಮ ಟ್ರಸ್ಟ್ ಸ್ಕೂಲ್ ವಿಶ್ವ ಶಾಂತಿ ಕಾಯ್ತು ಲೇಖನಿ ಅಭಿಯಾನ ನಾಳೆ ಮಡಿಕೇರಿ ಸುತ್ತಮುತ್ತು ಕರೆಂಟ್ ಇಪ್ಲೈ. ಸುದ್ದಿರ ವಿವರ. ನಾಪೋಕ್ಲು ಶ್ರೀರಾಮ ಟ್ರಸ್ಟ್ ಸ್ಕೂಲ್ ವಿಶ್ವ ಶಾಂತಿ ಕಾಯ್ತು ಲೇಖನಿ ಅಭಿಯಾನ ನಡೆಸಿ. ಪ್ರಾಂಶುಪಾಲಂಗಳಾದ ಶಾರದಾ ಲೇಖನಿ ಅಭಿಯಾನದ ಬಗ್ಗೆ ಮಕ್ಕಕ್ಕೆ ಅರಿವಿಕೆ ಕೊಡ್ತತ್ತು. ಉಪಾದ್ರಿ ಮೂಡೇರ ಕಾಳಯ್ಯ ತಕ್ಪರಂದಿತ್ತು. 25 ಅಂಶ ಉಳ್ಳ ಲೇಖನಿರ ಪೆರ್ಮೆರ ಬಗ್ಗೆ ಎಣ್ಣಿಚಿ. ಕಾರ್ಬಾರ್ಲ ಉಪಾದ್ರಿಯಳಾನ ತನುಜ ಚಂದ್ರಕಲಾ ಶೋಭಾ ಮುಖ್ಯಪಟ್ಟೆಯಂಗ ಕೂಡಿಯಾಡಿ ತಿಂಜತ್. ಕೊಡವ ಎಂಟರ್ಪ್ರಿನಿಯರ್ಸ್ ಸಹವಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಮಡಿಕೇರಿ ಇಂಗಳ 6ನೇ ಕಾಲತ್ರ ವಾರ್ಷಿಕ ಮಹಾಸಭೆ ಇದೇ ತಿಂಗಳ 21ನೇ